ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದೀಗ ಕೇಳಿ ಮನದ ಮಾತಿನ 100 ಚಿಂತನೆಗಳು. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲೆ ಮುಡಿತ, ನಂತರ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳ ಬಳಕೆ ವಿಧಾನಗಳು ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ ಅವರೊಂದಿಗೆ ಸಂದರ್ಶನ, ನಂತರ ಪೇಟೆ ಧಾರಣೆ ಕೇಳುವಿರಿ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444 ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್, ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ಮಣ್ಣಿನ ಪರೀಕ್ಷೆ ಬಹಳಷ್ಟು ಮುಖ್ಯವಾಗಿರುತ್ತದೆ. ಏಕೆಂದರೆ ನಾವು ಯಾವುದೇ ಬೆಳೆಗಳನ್ನು ಆಯ್ಕೆ ಮಾಡಬೇಕಾದರೆ ಆ ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ನಾವು ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇಲ್ಲದೆ ಹೋದರೆ ನಮ್ಮ ಬೆಳೆಗಳ ಒಂದು ಬೆಳವಣಿಗೆ ಕುಂಠಿತ ಆಗುವುದು ಹಾಗೂ ನಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗುವುದರಿಂದ ಈ ಮಣ್ಣಿನ ಒಂದು ಪರೀಕ್ಷೆ ಅತಿ ಮುಖ್ಯವಾಗಿರುತ್ತದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೀವೆಲ್ಲ ನೋಡಿರುವ ಹಾಗೆ ರಸಗೊಬ್ಬರಗಳ ಬಳಕೆ ಇಲ್ಲದೆ ನಾವು ಬೆಳೆ ಬೆಳೆಯುವುದು ಸಾಕಷ್ಟು ಕಷ್ಟಕರವಾಗಿದೆ. ಹಾಗಾಗಿ ಯಾವುದೇ ಒಂದು ರಸಗೊಬ್ಬರಗಳ ಒಂದು ಬಳಕೆ ಮಾಡಬೇಕಾದ್ರೂ ಕೂಡ ನಾವು ಈ ಒಂದು ಮಣ್ಣು ಪರೀಕ್ಷೆಯನ್ನ ಮಾಡಿ ನಾವು ರಸಗೊಬ್ಬರಗಳನ್ನ ಬಳಕೆ ಮಾಡುವುದರಿಂದ ನಾವು ಮಾಡುವಂತಹ ಖರ್ಚನ್ನ ಕಡಿಮೆ ಮಾಡಬಹುದು. ಯಾಕಂದ್ರೆ ಯಾವುದೇ ಒಂದು ನಾವು ರಸಗೊಬ್ಬರಗಳ ಒಂದು ದರವನ್ನ ನೋಡೋದಾದ್ರೆ ಒಂದು ಕೆಜಿಗೆ 40-50 ರೂಪಾಯಿ ಕೊಟ್ಟು ನಾವೀಗ ಈ ರಸಗೊಬ್ಬರಗಳನ್ನ ಖರೀದಿ ಮಾಡ್ತಿದ್ದೇವೆ. ಸೊ ಇದರಿಂದ ಏನಪ್ಪಾ ಅಂತಂದ್ರೆ ಸರಿಸುಮಾರು ಒಂದು 30-40% ನಮ್ಮ ಖರ್ಚು ರಸಗೊಬ್ಬರಗಳಿಗೆ ಆಗ್ತಾ ಇರೋದ್ರಿಂದ ಈ ರಸಗೊಬ್ಬರಗಳನ್ನು ಬಳಸುವ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸುವುದು ಸಾಕಷ್ಟು ಒಂದು ಉತ್ತಮವಾದ ಕಾರ್ಯವಾಗಿರ್ತದೆ. ಮತ್ತೆ ತದನಂತರದಲ್ಲಿ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಲು ನಾವು ಈ ಒಂದು ಮಣ್ಣು ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಎಲ್ಲಾ ಬೆಳೆಗಳಿಗೂ ಕೂಡ ಒಂದೇ ತರದ ಮಣ್ಣು ಅಷ್ಟೊಂದು ಸೂಕ್ತವಾಗಿರುವುದಿಲ್ಲ. ಈ ತೋಟಗಾರಿಕಾ ಬೆಳೆಗಳಿಗೆ ನಾವು ಸ್ವಲ್ಪ ಆಮ್ಲಯುಕ್ತ ಮಣ್ಣು ಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಯಾವ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಲವಣಾಂಶಗಳ ಮಟ್ಟ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅಂತ ಮಣ್ಣಿನಲ್ಲಿ ನಾವು ಬೆಳೆ ಬೆಳೆಯಲು ಸಾಕಷ್ಟು ತೊಂದರೆ ಆಗ್ತದೆ. ಸೊ ಹಾಗಾಗಿ ನಾವು ಮುಂಚೆನೆ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಆ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಾವು ಬೆಳೆಯನ್ನ ಬೆಳೆಯಬೇಕಾಗ್ತದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಕೆಲವೊಂದು ಪ್ರದೇಶಗಳಲ್ಲಿ ನಮ್ಮ ರೈತರು ಒಂದೇ ತರದ ರಸಗೊಬ್ಬರಗಳನ್ನ ಬಳಸೋದನ್ನ ನಾವು ನೋಡ್ತಿದ್ದೇವೆ. ಯಾಕಂದ್ರೆ ಪಕ್ಕದಲ್ಲಿ ಯಾರಾದ್ರೂ ಈಗ 20-20 ಗೊಬ್ಬರ ಬಳಸಿದ್ರೆ ಅಂದ್ರೆ ಅಥವಾ DAP ಬಳಸಿದ್ರು ಅಂದ್ರೆ ನಾನು ಅದನ್ನೇ ಬಳಸಬೇಕು ಅಂತಂದು ಬಳಸ್ತಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಅವೈಜ್ಞಾನಿಕ ರಸಗೊಬ್ಬರಗಳ ಬಳಕೆ ಅಂತಂದು ನಾವು ಹೇಳ್ತೀವಿ. ನಾವು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ನಮ್ಮ ಭೂಮಿನಲ್ಲಿ ಯಾವ ಪೋಷಕಾಂಶಗಳ ಮಟ್ಟ ಹೆಚ್ಚಿದೆ, ಯಾವ ಪೋಷಕಾಂಶಗಳ ಮಟ್ಟ ಕಡಿಮೆ ಇದೆ, ಅದರ ಆಧಾರದ ಮೇಲೆ ನಾವು ಈ ರಸಗೊಬ್ಬರಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಸೊ ಹಾಗಾಗಿ ಈ ಒಂದು ಮಣ್ಣಿನ ಒಂದು ಪರೀಕ್ಷೆಯನ್ನ ಮಾಡಿಸ್ಕೋಬೇಕಾಗ್ತದೆ. ಜೊತೆಗೆ ಲಘು ಪೋಷಕಾಂಶಗಳ ಕೊರತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರತಕ್ಕಂತ ಒಂದು ಸಮಸ್ಯೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ನಮ್ಮ ರೈತರು ಏನಪ್ಪಾ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ಬಂತು ಅಂತಂದ್ರೆ ಈ ಪ್ರಧಾನ ಪೋಷಕಾಂಶಗಳು ಅಂತ ಹೇಳ್ತೀವಿ ಆ ಗೊಬ್ಬರಗಳನ್ನ ಮಾತ್ರ ಬಳಸ್ತಾ ಇರ್ತಾರೆ. ಸೊ ಹಾಗಾಗಿ ನಮ್ಮ ಮಣ್ಣಿನಲ್ಲಿರತಕ್ಕಂತ ಲಘು ಪೋಷಕಾಂಶಗಳ ಒಂದು ಮಟ್ಟವನ್ನು ತಿಳಿಯಲು ಕೂಡ ನಾವು ಈ ಒಂದು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಬೆಳೆಗಳನ್ನ ನಿರ್ವಹಣೆ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕಾಗ್ತದೆ. ಹಾಗೆ ಸುಸ್ಥಿರ ಕೃಷಿಗಾಗಿ ಮತ್ತೆ ಸುಸ್ಥಿರವಾಗಿ ನಮ್ಮ ಒಂದು ಮಣ್ಣಿನ ಒಂದು ಫಲವತ್ತತೆಯನ್ನ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನ ಬಳಸಬೇಕು. ಜೊತೆಗೆ ಬರೀ ರಸಗೊಬ್ಬರಗಳನ್ನ ಮಾತ್ರ ಅಂತಲ್ಲ, ಈ ಮಣ್ಣು ಪರೀಕ್ಷೆ ಅಂತಂದಾಗ ನಮಗೇನಪ್ಪ ಅಂತಂದ್ರೆ ಈ ಒಂದು ಸಾವಯವ ಗೊಬ್ಬರಗಳ ಬಳಕೆ ಇರಬಹುದು, ಮತ್ತೆ ಜೈವಿಕ ಗೊಬ್ಬರಗಳ ಬಳಕೆ ಇರಬಹುದು, ಹಾಗೆ ಈ ಲಘು ಪೋಷಕಾಂಶಗಳ ಗೊಬ್ಬರಗಳ ಬಳಕೆ ಇರಬಹುದು, ಇವೆಲ್ಲವನ್ನು ಕೂಡ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ನಾವು ಮೊದಲನೇದಾಗಿ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಕೊಳ್ಳೇಬೇಕಾಗ್ತದೆ. ಜೊತೆಗೆ ಇದರಿಂದ ಮತ್ತೊಂದು ಉಪಯೋಗ ಏನಪ್ಪಾ ಅಂತಂದ್ರೆ ಈ ಖರ್ಚನ್ನ ಕಡಿಮೆ ಮಾಡುವಂತ ಒಂದು ಉದ್ದೇಶ ಈ ಒಂದು ಮಣ್ಣು ಪರೀಕ್ಷೆಗಿರುತ್ತೆ. ಯಾಕಂದ್ರೆ ನಾವು ಸಾಕಷ್ಟು ಬಾರಿ ನೋಡಿದೀವಿ ನಮ್ಮ ರೈತರಿಗೆ ಒಂದು ಮಣ್ಣು ಪರೀಕ್ಷೆ ಮಾಡಿಸಲು 200-300 ರೂಪಾಯಿ ಖರ್ಚಾಗುತ್ತೆ. ಬಟ್ ಇದರಿಂದ ಏನಪ್ಪಾ ಅಂತಂದ್ರೆ ಅವರ ಒಂದು ಬೆಳೆಗಳಲ್ಲಿ ಒಂದು ಖರ್ಚನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಇಳುವರಿಯನ್ನ ಹೆಚ್ಚು ಮಾಡುವಂತ ಒಂದು ವ್ಯವಸ್ಥೆಯನ್ನ ನಾವು ಇಲ್ಲಿ ನೋಡಬಹುದು. ಸೊ ಹಾಗಾಗಿ ಈ ಮಣ್ಣು ಪರೀಕ್ಷೆ ಬಹಳಷ್ಟು ಮುಖ್ಯವಾಗಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಿಮಗೆ ಬೇಕು ಅಂದ್ರೆ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದು ನೀವು ನಮ್ಮನ್ನ ಭೇಟಿ ಮಾಡಬಹುದು. ನನ್ನ ಮೊಬೈಲ್ ನಂಬರ್ ಈ ರೀತಿ ಇರುತ್ತದೆ, 99-64-20-45-71. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇದೀಗ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳ ಬಳಕೆ ವಿಧಾನಗಳ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ ಅವರೊಂದಿಗಿನ ಸಂರಕ್ಷಣ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆಯ ವಿಧಾನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ವಿಚಾರಗಳನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ತಮಗೂ ಮತ್ತು ಎಲ್ಲ ರೈತ ಬಾಂಧವರಿಗೂ. ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನಮಸ್ಕಾರ ಸರ್. ಈಗ ಮೊದಲನೇದಾಗಿ ನಿಮ್ಮನ್ನ ಕೇಳುವಂತ ಒಂದು ಪ್ರಶ್ನೆ ಏನಂತಂದ್ರೆ, ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳು ಅಂದ್ರೆ ಏನ್ ಸರ್? ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಣ ಬೇಸಾಯದ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನು ನಮ್ಮ ರೈತರು ಉಪಯೋಗಿಸ್ತಾ ಇದ್ದಾರೆ. ಈ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳು ಅಂದರೆ, ಉಪಯೋಗಿಸುವಂತಹ ಗೊಬ್ಬರಗಳು ಸಂಪೂರ್ಣವಾಗಿ 100-100 ನೀರಿನಲ್ಲಿ ಕರಗಿ ತನ್ನಲ್ಲಿರುವಂತಹ ಪೋಷಕಾಂಶಗಳನ್ನು ನೀರಿನೊಂದಿಗೆ ಬೆರೆತು ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸುವಂತಹ ರಾಸಾಯನಿಕ ಗೊಬ್ಬರಗಳನ್ನು ನಾವು ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳು ಅಂತ ನಾವು ಕರಿತೀವಿ. ಈ ಗೊಬ್ಬರಗಳು ಏನಂದರೆ, ಇವತ್ತಿನ ದಿವಸ ಸಾರಜನಕಯುಕ್ತವಾಗಿರಬಹುದು, ರಂಜಕಯುಕ್ತವಾಗಿರಬಹುದು ಮತ್ತು ಪೊಟ್ಯಾಸಿಯಂ ಯುಕ್ತ ರಾಸಾಯನಿಕ ಗೊಬ್ಬರಗಳಾಗಿರಬಹುದು, ಇವು 100-100 ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳಾಗಿರಬೇಕು. ಅಂತಹ ಗೊಬ್ಬರಗಳನ್ನು ಮಾತ್ರ ನಾವು ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳು ಅಂತ ಕರಿತೀವಿ. ಸರ್, ಈಗ ನೀರಿನಲ್ಲಿ ಕರಗುವ ಗೊಬ್ಬರಗಳು ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳು ಯಾವ್ಯಾವ ಅಂತ ಹೇಳ್ತೀರಾ ಸರ್? ಈ ನೀರಿನಲ್ಲಿ ಕರಗುವಂತಹ ರಾಸಾಯನಿಕ ಗೊಬ್ಬರಗಳನ್ನ ಇವತ್ತಿನ ದಿನಗಳಲ್ಲಿ ನಾವು ಪ್ರಮುಖವಾಗಿ 2 ಪ್ರಕಾರಗಳಲ್ಲಿ ನಾವು ಕಾಣ್ತೀವಿ. ಒಂದು, ಈ ಗಟ್ಟಿ ಗೊಬ್ಬರಗಳು ಸಹ ಅಥವಾ ಹರಳು ರೂಪದ ಗೊಬ್ಬರಗಳು ಸಹ ನೀರಿನಲ್ಲಿ ಕರಗ್ತವೆ. ಇನ್ನೊಂದು, ಈ ದ್ರಾವಣ ರೂಪದಲ್ಲಿರ್ತಕ್ಕಂತಹ ಗೊಬ್ಬರಗಳು ಸಹ ನೀರಿನಲ್ಲಿ ಕರಗಿಸಿ ಇವತ್ತಿನ ದಿವಸ ನಮ್ಮ ರೈತರು ಬೆಳೆಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಸೊ ಹೀಗಾಗಿ ಹರಳು ರೂಪದ ರಾಸಾಯನಿಕ ಗೊಬ್ಬರಗಳು ಯಾವ 100-100 ನೀರಿನಲ್ಲಿ ಕರಗ್ತವೆ, ಹಾಗೂ ದ್ರವರೂಪದ ರಾಸಾಯನಿಕ ಗೊಬ್ಬರಗಳು ಇವತ್ತಿನ ದಿವಸ ಮಾರುಕಟ್ಟೆಗೆ ಬಂದಿದ್ದಾವೆ. ಆ ದ್ರವರೂಪದ ರಾಸಾಯನಿಕ ಗೊಬ್ಬರಗಳಲ್ಲಿ ಸಾರಜನಕ ಇರುತ್ತೆ, ರಂಜಕ ಇರುತ್ತೆ, ಪೊಟ್ಯಾಶ್ ಇರುತ್ತೆ, ಇದರ ಜೊತೆಯಲ್ಲಿ ಹಲವಾರು ಲಘು ಪೋಷಕಾಂಶಗಳಿದ್ದಾವೆ. ಪ್ರತಿಯೊಂದು ರಾಸಾಯನಿಕ ದ್ರವರೂಪದ ಗೊಬ್ಬರಗಳು ಸಹ ತನ್ನದೇ ಆದಂಥ ಒಂದು ಶೇಕಡಾವಾರು ಪರ್ಸೆಂಟೇಜನ್ನು ಅವರು ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಶೇಕಡಾವಾರು ಎಷ್ಟು ಪರ್ಸೆಂಟೇಜು ಪೋಷಕಾಂಶ ಅದರಲ್ಲಿ ಇದೆ ಅನ್ನೋದನ್ನು ಮತ್ತು ಬೆಳೆಗೆ ಎಷ್ಟು ಪೋಷಕಾಂಶದ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಅದನ್ನು ತಿಳ್ಕೊಂಡು ಆ ಗೊಬ್ಬರಗಳನ್ನು ಉಪಯೋಗಿಸಿದ್ದಾದರೆ ಖಂಡಿತವಾಗಿಯೂ ನಾವು ಆ ಬೆಳೆಯ ಒಂದು ಬೆಳವಣಿಗೆಯಲ್ಲಿ ಯಶಸ್ವಿಯನ್ನು ಪಡೀಲಿಕ್ಕೆ ಸಾಧ್ಯ. ಸರ್, ಇವತ್ತಿನ ದಿನದಲ್ಲಿ ಈ ಒಂದು ರಾಸಾಯನಿಕ ಗೊಬ್ಬರಗಳು ನೀರಿನಲ್ಲಿ ಕರಗಲಿಲ್ಲಪ್ಪ ಅಂತಂದ್ರೆ ಅದು ಅಂದ್ರೆ ಕೃಷಿಯಲ್ಲಿ ಬೆಳಕಿಗೆ ಯೋಗ್ಯ ಅಲ್ಲ ಅಂತ ಹೇಳ್ತೀರಾ? ಹಾಗಂತಲ್ಲ, ಈಗ ನಿಮಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಪಡಿಸೋದೇನೆಂದ್ರೆ ಒಟ್ಟು ರಾಸಾಯನಿಕ ಗೊಬ್ಬರಗಳ ನೀರಿನಲ್ಲಿ ಕರಗುವುದು, ಅದಕ್ಕೆ ನಾವು ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳು ಅಂತ ಹೇಳ್ತೀವಿ. ಇನ್ನೊಂದು ನೀರಿನಲ್ಲಿ ಕರಗದೇ ಇರತಕ್ಕಂಥ ಗೊಬ್ಬರಗಳು. ಈ ನೀರಿನಲ್ಲಿ ಕರಗದೇ ಇರತಕ್ಕಂಥ ಗೊಬ್ಬರಗಳನ್ನು ನಾವು ಯಾವುದೇ ರೀತಿಯಾಗಿ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ನಾವು ಮಣ್ಣಿಗೆ ಹಾಕಿ ಮಣ್ಣಿನ ಮೂಲಕವೇ ಬೆಳೆಗಳಿಗೆ ಆ ಪೋಷಕಾಂಶಗಳು ದೊರೆಯುವ ಹಾಗೆ ಮಾಡಬೇಕು. ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನು ನಾವು ನೀರಿನ ಜೊತೆಯಲ್ಲಿ ಬೆರೆಸಿ ಅವುಗಳನ್ನು ಸಿಂಪರಣೆ ಮಾಡುವುದರ ಮೂಲಕ ಆ ಒಂದು ಪೋಷಕಾಂಶಗಳ ಉಪಯುಕ್ತತೆಯನ್ನು ನಾವು ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಉಪಯೋಗಿಸುವಂತಹ ರಾಸಾಯನಿಕ ಗೊಬ್ಬರಗಳಿಗೂ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳಿಗೂ ಅಂತರ ಇದೆ. ಅದು ಯಾವ ರೀತಿ ಆಗಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳು ಅವು ಪೋಷಕಾಂಶಗಳ ಉಪಯುಕ್ತತೆಯನ್ನು ಹೆಚ್ಚಿಸ್ತದೆ. ಅಂದರೆ ನಾವೇನು ಹೇಳ್ತೀವಿ, ಫರ್ಟಿಲೈಸರ್ ಯೂಸ್ ಎಫಿಸಿಯನ್ಸಿ ಅಂತ ಹೇಳ್ತೀವಿ. ಅಂದರೆ ಪೋಷಕಾಂಶಗಳ ಉಪಯುಕ್ತತೆಯ ಪ್ರಮಾಣವನ್ನು ಹೆಚ್ಚಿಸ್ತವೆ. ಅದೇ ರೀತಿಯಾಗಿ ಮಣ್ಣಿನ ಜೊತೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಮಿಶ್ರಣ ಮಾಡಿದಾಗ ಅಲ್ಲಿ ಆ ಪೋಷಕಾಂಶಗಳ ಉಪಯುಕ್ತತೆಯ ಪ್ರಮಾಣ ಇದಕ್ಕಿಂತಲೂ ಕಡಿಮೆ ಇರ್ತದೆ. ಯಾಕಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಹಾಕಿರುವಂತಹ ಒಂದು ರಾಸಾಯನಿಕ ಗೊಬ್ಬರ ಅದು ಹೆಚ್ಚಿನ ಒಂದು ಉಷ್ಣಾಂಶಕ್ಕೆ ಇವಾಪರೇಷನ್ ಆಗ್ಬೋದು, ಅಂದರೆ ಆವಿಯಾಗಿ ಹೋಗ್ಬೋದು, ಅಥವಾ ಹೆಚ್ಚಿನ ಒಂದು ಗಾಳಿಯ ಒತ್ತಡದಿಂದ ರೈತರು ಹಾಕುವಾಗ ಪೋಲಾಗಿ ಹೋಗ್ಬೋದು, ಮತ್ತೆ ನೀರಾವರಿ ನೀರನ್ನು ಬಿಟ್ಟಾಗ ನೀರಿನ ಜೊತೆ ಗೊಬ್ಬರ ಅದು ಪೋಲಾಗಬಹುದು. ಈ ರೀತಿಯಾಗಿ ಹಲವಾರು ಕಾರಣಗಳಿಂದ ಮಣ್ಣಿನ ಜೊತೆ ಮಿಶ್ರಣ ಮಾಡಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ನಮಗೆ ನೂರಕ್ಕೆ ನೂರಷ್ಟು ನಮ್ಮ ಬೆಳೆಗಳಿಗೆ ಸಿಗೋದಿಲ್ಲ. ಮಣ್ಣಿನಿಂದ ಮತ್ತೆ ರೂಟ್ ಜೋನಿಗೆ ಹೋಗುತ್ತೆ, ಬೇರುಗಳಿಗೆ ತಲುಪುತ್ತೆ, ಬೇರುಗಳ ಮೂಲಕ ಸಸ್ಯದ ವಿವಿಧ ಬೇರೆ ಬೇರೆ ಭಾಗಗಳಿಗೆ ಆ ಪೋಷಕಾಂಶಗಳು ತಲುಪ್ತವೆ. ಈ ಒಂದು ಅಂತರ ಇರೋದ್ರಿಂದ ಅಲ್ಲಿ ಈ ಪೋಷಕಾಂಶಗಳ ಉಪಯುಕ್ತತೆ ಶೇಕಡಾವಾರಿನಲ್ಲಿ ಸ್ವಲ್ಪ ಕಡಿಮೆ ನಾವು ಕಾಣ್ತೀವಿ. ಬಟ್ ನೀರಿನಲ್ಲಿ ಕರಗುವಂತ ಪೋಷಕಾಂಶಗಳ ಉಪಯುಕ್ತತೆ ಪ್ರಮಾಣ ನೂರಕ್ಕೆ ನೂರಷ್ಟು ಅದು ಹೆಚ್ಚಿರುತ್ತೆ. ಈಗ ಒಂದು ಹೇಳಿದ್ರೆ ನೀವು, ಕೆಲವು ನೀರಿನಲ್ಲಿ ಕರಗಂತ ರಾಸಾಯನಿಕ ಗೊಬ್ಬರಗಳು ಬೇರೆ ಇದ್ದಾವೆ, ಅಂದ್ರೆ ಮಣ್ಣಿಗೆ ನಾವು ಹಾಕುವಂತ ರಾಸಾಯನಿಕ ಗೊಬ್ಬರಗಳು ಬೇರೆ ಇದ್ದಾವೆ, ಅವು ಮಣ್ಣಿನಲ್ಲಿ ಸಾಕಷ್ಟು ಈ ಒಂದು ಬೆಳೆಗಳಿಗೆ ಪೋಷಕಾಂಶಗಳನ್ನ ಒದಗಿಸಿಕೊಡುವಲ್ಲಿ ಈ ಒಂದು ನೀರಿನಲ್ಲಿ ಕರಗುವಂತ ಗೊಬ್ಬರಕ್ಕಿಂತ ಕಡಿಮೆ ಅಂತ ಹೇಳಿದ್ರ. ಇವತ್ತಿನ ದಿನದಲ್ಲಿ ಅಂದ್ರೆ ಮಣ್ಣಿನಲ್ಲಿ ಹಾಕುವಂತಹ ರಾಸಾಯನಿಕ ಗೊಬ್ಬರಗಳಲ್ಲಿ ಯಾಕೆ ಹೆಚ್ಚು ಈ ಒಂದು ಪೋಷಕಾಂಶಗಳು ಬೆಳೆಗೆ ಸಿಗ್ತಾ ಇಲ್ಲ ಸರ್? ಮಣ್ಣಿನಲ್ಲಿ ಹಾಕಿ ಮಿಶ್ರಣ ಮಾಡಿ ಬೆಳೆಗಳಿಗೆ ಹಾಕುವಂತ ರಾಸಾಯನಿಕ ಗೊಬ್ಬರಗಳದ್ದು ಒಂದು ಪೋಷಕಾಂಶಗಳು ಹೆಚ್ಚಿಗೆ ಯಾಕೆ ನಮ್ಮ ಬೆಳೆಗಳಿಗೆ ಸಿಗೋದಲ್ಲ ಅಂದ್ರೆ, ಒಂದು ಮಣ್ಣಿನ ಗುಣಮಟ್ಟವನ್ನು ಅವಲಂಬಿಸಿರ್ತದೆ, ಎರಡನೇದು ಆ ಭೂಮಿಯಲ್ಲಿ ರೈತರು ಗೊಬ್ಬರಗಳನ್ನು ಹಾಕುವಾಗ ಭೂಮಿಯಲ್ಲಿರ್ತಕ್ಕಂಥ ತೇವಾಂಶವನ್ನು ನಾವು ನೋಡ್ಕೋಬೇಕಾಗುತ್ತೆ. ತೇವಾಂಶ ಕರೆಕ್ಟ್ ಆಗಿದ್ರೆ ಹಾಕಿರ್ತಕ್ಕಂತಹ ಗೊಬ್ಬರ ನೇರವಾಗಿ ಸಸ್ಯದ ಬೆಳೆಗಳಿಗೆ ಸಿಗಲಿಕ್ಕೆ ಒಂದು ಸಹಾಯ ಆಗುತ್ತೆ. ಎರಡನೇದೇನು ಅಂದ್ರೆ, ಹೆಚ್ಚಿನ ಉಷ್ಣಾಂಶವಿರುವಾಗ ನಾವು ಗೊಬ್ಬರಗಳನ್ನು ಹಾಕಬಾರ್ದು. ಹೆಚ್ಚಿನ ಉಷ್ಣಾಂಶ ಇದ್ದಾಗ ನಾವು ಗೊಬ್ಬರಗಳನ್ನು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದು ಆವಿಯಾಗಿ ಹೋಗುತ್ತೆ. ನಾವು ಅದಕ್ಕೆ ವಾಲಟಲೈಸೇಷನ್ ಅಂತ ಹೇಳ್ತೀವಿ, ಅದಕ್ಕೆ ಆವಿಯಾಗಿ ಹೋಗುತ್ತೆ. ಇನ್ನು ಈ ರೈತರು ಬ್ರಾಡ್ಕಾಸ್ಟ್ ಮಾಡ್ತಾರೆ ಅಂದ್ರೆ ಕೈ ಮೂಲಕ ಗೊಬ್ಬರಗಳನ್ನು ಹಾಕ್ತಾ ಇರುವಾಗ ಅಲ್ಲಿ ಗಾಳಿ ಏನಾದರೂ ಪ್ರಮಾಣ ಜಾಸ್ತಿ ಇದ್ದಾಗ ಗಾಳಿಯ ಮೂಲಕನೂ ಸಹ ರಾಸಾಯನಿಕ ಗೊಬ್ಬರ ಒಂದು ಕಡೆಯಿಂದ ಇನ್ನೊಂದು ಕಡೆ ಪೋಲಾಗುವಂತ ಚಾನ್ಸಸ್ ಇರುತ್ತೆ, ಅದು ನಮ್ಮ ಗಮನಕ್ಕೆ ಬರೋದಿಲ್ಲ. ಎರಡನೇದಾಗಿ ಯಥೇಚ್ಛವಾಗಿ ನಮ್ಮ ರೈತರು ನೀರಾವರಿ ಕೊಡೋದ್ರಿಂದ ಈ ರಾಸಾಯನಿಕ ಗೊಬ್ಬರಗಳು ಬೇಗವಾಗಿ ನೀರಿನಲ್ಲಿ ಕರಗುವ ಒಂದು ಗುಣವನ್ನ ಹೊಂದಿರೋದ್ರಿಂದ ಅವು ನೀರಿನ ಜೊತೆನೂ ಸಹ ಪೋಲಾಗ್ತವೆ. ಸೊ ಹೀಗಾಗಿ ಮಣ್ಣಿನ ಜೊತೆಯಲ್ಲಿ ಮಿಶ್ರಣ ಮಾಡುವಂತಹ ರಾಸಾಯನಿಕ ಗೊಬ್ಬರಗಳ ಪೋಷಕಾಂಶಗಳ ಉಪಯುಕ್ತತೆ ಅದು ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಕೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಭೂಮಿಯಲ್ಲಿ ಅಂದ್ರೆ ಕೃಷಿ ಬೆಳೆಗಳಲ್ಲಿ ನಾವು ಈ ಒಂದು ಗೊಬ್ಬರವನ್ನು ಹಾಕಿದಾಗ ಅಂದ್ರೆ ಆವಿಯಾಗಿ ಹೋಗದಂತೆ ರೈತರು ಏನೆಲ್ಲ ಮುಂಜಾಗ್ರತೆ ಕ್ರಮ ವಹಿಸಬೇಕಾಗುತ್ತೆ? ಮುಂಜಾಗ್ರತೆ ಕ್ರಮಗಳು ಅಂದ್ರೆ ನಾವು ಹೇಳುವ ಹಾಗೆ ತಾಂತ್ರಿಕತೆ ಇವತ್ತಿನ ದಿವಸ ಸಾಕಷ್ಟು, ಆದಷ್ಟು ರೈತರು ಗೊಬ್ಬರಗಳನ್ನು ಉಪಯೋಗ ಮಾಡುವಾಗ ನನಗನ್ನಿಸಿದ ಮಟ್ಟಿಗೆ ಒಂದು 9-9:30 ಒಳಗಡೆನೆ ಅವರು ತಮ್ಮ ಪ್ಲಾಟ್ಗಳಿಗೆ ಗೊಬ್ಬರಗಳನ್ನು ಹಾಕೋದು ಒಳ್ಳೆಯದು. ಇಲ್ಲ ಅಂತಂದ್ರೆ ಸಾಯಂಕಾಲ 4 ಗಂಟೆ ಆದ್ಮೇಲೆ ಗೊಬ್ಬರಗಳನ್ನು ಸಹ ಹಾಕುವುದು. ಆ ಮೂರನೇದು ಏನು ಅಂದ್ರೆ ಸುತ್ತಲೂ ವೆಜಿಟೇಷನ್ ಅನ್ನ ಕ್ರಿಯೇಟ್ ಮಾಡಬೇಕು, ಅಂದ್ರೆ ಅರಣ್ಯ ಸಸ್ಯಗಳನ್ನ ಹಾಕೋಬೇಕು. ಸುತ್ತಲೂ ಅರಣ್ಯ ಸಸ್ಯಗಳನ್ನು ಹಾಕೊಳ್ಳೋದ್ರಿಂದ ಮತ್ತೆ ಹೊರಗಡೆಯಿಂದ ಬರುವಂತ ಗಾಳಿಯನ್ನ ತಡೆಯುತ್ತೆ, ಆಮೇಲೆ ಅಲ್ಲಿ ಒಂದು ಸೂಕ್ಷ್ಮತೆಯ ವಾತಾವರಣ ನಮಗೆ ಅಲ್ಲಿ ಉತ್ಪತ್ತಿಯಾಗಿರುತ್ತೆ. ಸೊ ಅಂತ ಒಂದು ವೇಳೆಯಲ್ಲಿ ಇವರು ಗೊಬ್ಬರಗಳನ್ನು ಹಾಕೋದ್ರಿಂದ ಸೂರ್ಯರಶ್ಮಿ ನೇರವಾಗಿ ಈ ಗೊಬ್ಬರದ ಮೇಲೆ ಬೀಳುವಂತ ಒಂದು ಚಾನ್ಸ್ ಇರೋದಿಲ್ಲ, ಅಲ್ಲಿ ಆವಿಯಾಗಿ ಹೋಗುವಂತಹ ಒಂದು ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೋಬೇಕು. ಈಗೆಲ್ಲ ನೀರಿನಲ್ಲಿ ಕರಗುವಂತಹ ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ ಯಾವ ರೀತಿ ಬೆಳೆಗಳಿಗೆ ನಾವು ಕೊಡಬೇಕಾಗುತ್ತೆ? ಆ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳು ಇವುಗಳನ್ನು ನಾವು ಹನಿ ನೀರಾವರಿ ಮೂಲಕ ಕೊಡಬಹುದು, ಎರಡನೇದು ತುಂತುರು ನೀರಾವರಿ ಮೂಲಕ ಕೊಡಬಹುದು, ಆಮೇಲೆ ಇನ್ನೊಂದು ಫರ್ಟಿಗೇಷನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಹನಿ ನೀರಾವರಿ ಮೂಲಕ ರಾಸಾಯನಿಕ ಗೊಬ್ಬರಗಳು ಮತ್ತೆ ಕೆಲವೊಂದು ರೋಗ ನಿವಾರಕ ಗೊಬ್ಬರಗಳನ್ನು ಸಹ ಸೇರಿಸಿ ಒಟ್ಟಿಗೆನೆ ಕೊಡುವಂತ ಒಂದು ತಂತ್ರಜ್ಞಾನ, ಅದರ ಮೂಲಕನೂ ಕೊಡಬಹುದು. ಸೊ ಹೀಗೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಮೂಲಕ ಈ ಒಂದು ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟರೆ ಅದರದ್ದು ಉಪಯುಕ್ತತೆ ಸಂಪೂರ್ಣವಾಗಿ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ. ಈಗ ಹನಿ ನೀರಾವರಿ ಪದ್ಧತಿ ಅಥವಾ ತುಂತುರು ನೀರಾವರಿ ಪದ್ಧತಿಯಲ್ಲಿ ಈ ಒಂದು ನೀರಿನಲ್ಲಿ ಕರಗುವಂತಹ ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಗಳಿಗೆ ಕೊಡಬೇಕಂತ ಹೇಳಿದ್ರ, ಅಂದ್ರೆ ಇವತ್ತಿನ ದಿನದಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳು ಬಿಟ್ಟು ಬೇರೆ ನಮ್ಮ ಒಂದು ಕೃಷಿ ಬೆಳೆಗಳಿಗೆ ಆಗಿರ್ಬೋದು, ಆಹಾರ ಧಾನ್ಯದ ಬೆಳೆಗಳಿಗೆ ಆಗಿರ್ಬೋದು, ಎಣ್ಣೆಕಾಳು ಬೆಳೆಗಳಿಗೆ ಆಗಿರ್ಬೋದು, ಇವಕ್ಕೆಲ್ಲ ಯಾವ ರೀತಿ ಕೊಡ್ಬೇಕಂತ ಹೇಳ್ತೀರಾ? ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಯಾಕಂದ್ರೆ ನಮ್ಮ ಒಂದು ಬೇಸಾಯದಲ್ಲಿ ಎಲ್ಲಾ ಕಡೆನೂ ನೀರಾವರಿ ಸೌಲಭ್ಯ ಇರುತ್ತೆ ಅಂತ ನಾವು ಹೇಳೋದಿಲ್ಲ. ಈ ಒಂದು ಋಷಿ ಪ್ರದೇಶದಲ್ಲಿ ಹೆಚ್ಚಾಗಿ ರೈತರು ಬೇಸಾಯದ ಬೆಳೆಗಳನ್ನ ಉಪಯೋಗಿಸ್ತಾ ಇರ್ತಾರೆ, ಆಮೇಲೆ ಮಳೆಯ ಪ್ರಮಾಣವೂ ಸಹ ಬಹಳಷ್ಟು ಕಡಿಮೆ. ಸೊ ಹೀಗಾಗಿ ನಾವು ಅಲ್ಲಿ ಈ ನೀರಿನಲ್ಲಿ ಕರಗುವ ರಾಸಾಯನಿಕ ಪ್ರಮಾಣಗಳನ್ನ ಹಂತ ಹಂತವಾಗಿ ಅವರಿಗೆ ನಾವು ಸಿಂಪರಣೆ ಮಾಡಲಿಕ್ಕೆ ಹೇಳ್ತೀವಿ. ಸೊ ಈಗ ಅವರು ಬಿತ್ತನೆ ಮಾಡಿದ್ಮೇಲೆ 1 ತಿಂಗಳಾದ್ಮೇಲೆ ಅವರು ಮೇಲ್ಗೊಬ್ಬರ ಕೊಡುವುದರ ಬದಲಿ ಈ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನ ನಾವೇನ್ ಶಿಫಾರಸು ಮಾಡಿರ್ತೀವಿ ಆ ಶೇಕಡಾವಾರು ಶಿಫಾರಸನ್ನ ಸಿಂಪರಣೆ ಮಾಡಬೇಕು. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ನೆಕ್ಸ್ಟ್ ನಮಗೆ ಫ್ಲವರಿಂಗ್ ಆಗೋ ಟೈಮ್ದಲ್ಲಿ ಅಥವಾ ಈ ಕಾಯಿ ಕಟ್ಟುವ ಹಂತದಲ್ಲಿ ಅವಾಗ ಒಂದ್ಸಾರಿ ಅವರು ಸಿಂಪರಣೆ ಮಾಡಬೇಕು. ಒಂದು 2-3 ಸಿಂಪರಣೆಗಳನ್ನ ತಗೊಂಡ್ರೆ ಅಲ್ಲಿ 2 ರೀತಿಯಾದಂತ ಒಂದು ಅನುಕೂಲ ಆಗುತ್ತೆ. ಒಂದು, ಪೋಷಕಾಂಶಗಳನ್ನ ನಿಗದಿತ ಪ್ರಮಾಣದಲ್ಲಿ ಸಮರ್ಪಕವಾಗಿ ನಾವು ಬೆಳೆಗಳಿಗೆ ಪೂರೈಸಿದಂತೆ ಆಗುತ್ತೆ. ಎರಡನೇದಾಗಿ ಮಳೆ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ನೀರನ್ನು ನಾವು ಸ್ಪ್ರೇ ಮೂಲಕ ಕೊಡೋದ್ರಿಂದ ಅಲ್ಲಿ ಆ ತೇವಾಂಶದ ಮಟ್ಟವನ್ನ ನಾವು ಬೆಳೆಗಳಲ್ಲಿ ಒಂದು ನಿರ್ವಹಣೆ ಮಾಡದಂಗೆ ಅಥವಾ ತೇವಾಂಶವನ್ನ ಸಂರಕ್ಷಣೆ ಮಾಡದಂಗೆ ನಮಗೆ ನಮ್ಮ ರೈತ ಬಾಂಧವರಿಗೆ ಒಂದು ಅನುಕೂಲ ಆಗುತ್ತೆ. ಸೊ ಹೀಗಾಗಿ ಈ ಒಣ ಬೇಸಾಯದ ಬೆಳೆಗಳಲ್ಲಿ, ಒಣ ಬೇಸಾಯದ ಪ್ರದೇಶಗಳಲ್ಲಿ ನಾವು ಈ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನ ಆ ಬೆಳೆಯ ಜೀವಿತಾವಧಿಯಲ್ಲಿ ಬಿತ್ತನೆ ಆದ ಮೇಲೆ ಪ್ರತಿ ತಿಂಗಳಿಗೆ 1-3 ಸಿಂಪರಣೆಯನ್ನು ತೆಗೆದುಕೊಂಡಾಗ ಒಂದು ಮಳೆಯ ಪ್ರಮಾಣ ಕಡಿಮೆ ಆದರೂ ಸಹ ಬೆಳೆಯ ಇಳುವರಿಯಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಆಗದೇ ಇರತಕ್ಕಂಥ ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ನಾವು ಕಂಡುಕೊಂಡಿದ್ದೀವಿ. ಅಂದ್ರೆ ನಮ್ಮ ಕೃಷಿ ಬೆಳೆಗಳಿಗೆ ಹೆಚ್ಚಾಗಿ ಈ ಒಂದು ಪೋಷಕಾಂಶಗಳಾಗಿರ್ಬೋದು, ಲಘು ಪೋಷಕಾಂಶಗಳಾಗಿರ್ಬೋದು ಸಿಗಬೇಕಂತಂದ್ರೆ ಇದರಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸಬೇಕಂತ ಹೇಳ್ತೀರಾ? ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳನ್ನ ಬಳಸಿದ್ರೆ ಉತ್ತಮ ಅಂತ ಹೇಳ್ತೀರಾ, ಅಥವಾ ಅಂದ್ರೆ ಮಣ್ಣಿಗೆ ಹಾಕುವಂತ ಗೊಬ್ಬರಗಳನ್ನ ಉಪಯೋಗಿಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಇನ್ನೂ ಒಳ್ಳೇದಂತಂದ್ರೆ ದ್ರವ ರೂಪದ ಗೊಬ್ಬರಗಳನ್ನ ಉಪಯೋಗ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಇವತ್ತಿನ ದಿವಸದಲ್ಲಿ ನಮ್ಮ ರೈತರಿಗೂ ಒಂದು ಕನ್ಫ್ಯೂಷನ್ ಇದೆ. ಇವತ್ತಿನ ದಿವಸ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಲಿಕ್ಕೆ ಹೇಳ್ತಾರೆ, ಅದಾದ್ಮೇಲೆ ಸಿಂಪರಣೆ ಮಾಡ್ಲಿಕ್ಕೆ ಹಾಕ್ತಾರೆ ಹೇಳ್ತಾರೆ. ಸೊ ಎರಡೆರಡು ಪದ್ಧತಿಗಳನ್ನ ನಾವು ಒಟ್ಟಿಗೆನೆ ಯಾವ ರೀತಿ ತಗೊಂಡು ಹೋಗುದು, ಖರ್ಚು ಜಾಸ್ತಿ ಆಗಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದಕ್ಕೆ ನಾನು ಯಾವ ರೀತಿ ಹೇಳ್ತೀನಿ ಅಂತಂದ್ರೆ, ಈಗ ನಾವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಒಂದು ಬೆಳೆಗೆ ನಾವು ಆ ರಾಸಾಯನಿಕ ಗೊಬ್ಬರಗಳ ಶಿಫಾರಸು ಮಾಡಿರ್ತೀವಿ. ನಾನು ಇಲ್ಲಿ ಹೇಳೋದೇನು ಅಂದ್ರೆ 50% ಅವರು ಮಣ್ಣಿನ ಜೊತೆ ಮಿಶ್ರಣ ಮಾಡಲಿ ಬಿತ್ತನೆ ಮಾಡುವಾಗ, ಸಾರಜನಕ, ರಂಜಕ, ಪೊಟ್ಯಾಷು, ಅದರ ಜೊತೆಯಲ್ಲಿ ಜಿಂಕು ಮತ್ತೆ ಬೋರಾನು. ಇತ್ತೀಚಿನ ದಿನಗಳಲ್ಲಿ ಜಿಂಕು ಅದು ಭೂಮಿಯಲ್ಲಿ ಕಡಿಮೆ ಇರೋದ್ರಿಂದ ಎಲ್ಲಾ ಕಡೆನೂ ನಾವು ಜಿಂಕಿನ ಒಂದು ಕೊರತೆಯ ಲಕ್ಷಣಗಳನ್ನು ಕಾಣ್ತಾ ಇದ್ದೀವಿ. ಸೊ ಜಿಂಕು ಮತ್ತೆ ಸಾರಜನಕ, ರಂಜಕ, ಪೊಟ್ಯಾಷು 50% ಅವರು ಭೂಮಿಗೆ ರಾಸಾಯನಿಕ ಗೊಬ್ಬರಗಳ ಮೂಲಕ ಮಿಶ್ರಣ ಮಾಡಲಿ. ರಿಮೈನಿಂಗ್ ಇನ್ನೂ 50% ಅವರು ಮೇಲು ಗೊಬ್ಬರವನ್ನಾಗಿ ಕೊಡದಿರುವ ಬದಲಾಗಿ ನೀರಿನಲ್ಲಿ ಕರಗುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಅವರು ಎರಡು ಹಂತದಲ್ಲಿ ಅವರು ಸಿಂಪರಣೆ ಮಾಡಿದ್ದಾದರೆ ಖಂಡಿತವಾಗಿಯೂ ಅವರು ಒಂದು ಒಳ್ಳೆಯ ಬೆಳೆಯನ್ನು ತೆಗಿಬಹುದು ಮತ್ತು ಇಳುವರಿಯಲ್ಲಿಯೂ ಸಹ ಅವರು ವ್ಯತ್ಯಾಸ ನೋಡಬಹುದು. ಸೊ ಅಲ್ಲಿ ನಾವು ಎರಡನ್ನೂ ಉಪಯೋಗಿಸಿದಂಗಾಗುತ್ತೆ. ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಆಗೋದ್ರಿಂದ ಭೂಮಿಯಲ್ಲಿ ಶೇಕಡ 50% ರಾಸಾಯನಿಕ ಗೊಬ್ಬರಗಳನ್ನು ಮಿಶ್ರಣ ಮಾಡಿರೋದ್ರಿಂದ ಅವರಿಗೆ ಖರ್ಚಿನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಆ ಬೆಳೆಗಳನ್ನು ಸಹ ಬೇಸಾಯದ ಬೆಳೆಗಳನ್ನು ಅವ್ರು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಳುವರಿಯಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ನೀರಿನಲ್ಲಿ ಕರಗುವಂತ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಪ್ರತಿಯೊಂದು ಬೆಳೆಗಳ ಮೇಲೆ ನಾವು ಬಳಸಬಹುದಾ ಸರ್? ಪ್ರತಿಯೊಂದು ಬೆಳೆಗಳು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಯಥೇಚ್ಛವಾಗಿ ಈ ದ್ರವ ರೂಪದ ಅಥವಾ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನ ಈ ತೋಟಗಾರಿಕಾ ಬೆಳೆಗಳಿಗೆ ಹೇಳ್ತಾ ಇದೀವಿ. ಅದರ ಜೊತೆಯಲ್ಲಿ ಒಣ ಬೇಸಾಯದ ಬೆಳೆಗಳಿಗೂ ಹೇಳ್ತಾ ಇದೀವಿ. ಉದಾಹರಣೆಯಾಗಿ ತೊಗರಿ ಆಗಿರ್ಬೋದು, ಆಮೇಲೆ ಕಡಲೆ ಆಗಿರ್ಬೋದು, ನೆವಣಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇಂಥ ಒಣ ಬೇಸಾಯದ ಬೆಳೆಗಳಿಗೂ ಸಹ ನಾವು ಶಿಫಾರಸು ಮಾಡ್ತಾ ಇದ್ವಿ. ಯಾಕಂದ್ರೆ ನಾವು ತೋಟಗಾರಿಕಾ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತೀವಿ ಅಥವಾ 1/2 kg ಅಥವಾ 1 kg ರೂಪದಲ್ಲಿ ಕೊಡ್ತೀವಿ. ಬಟ್ ಬೇಸಾಯದ ಬೆಳೆಗಳಿಗೆ ನಾವು ಕ್ವಿಂಟಾಲ್ದ ರೂಪದಲ್ಲಿ ಗೊಬ್ಬರಗಳನ್ನು ಕೊಡ್ತೀವಿ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳಿಗೆ ರಾಸಾಯನಿಕ ಗೊಬ್ಬರಗಳು ಬೇಕು. ಸೊ ಹೀಗಾಗಿ ಮ್ಯಾಕ್ಸಿಮಮ್ ತೋಟಗಾರಿಕಾ ಬೆಳೆಗಳಿಗೆ ನಾವು ಇದು ರಾಸಾಯನಿಕ ಗೊಬ್ಬರಗಳನ್ನು ಸಿಂಪರಣೆ ಮಾಡೋದ್ರ ಮೂಲಕ ಒಂದು ಉತ್ತಮವಾದಂಥ ಇಳುವರಿಯನ್ನು ನಮ್ಮ ರೈತ ಬಾಂಧವರು ತೆಗೆದುಕೊಳ್ತಾ ಇದ್ದಾರೆ. ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳಲ್ಲಿ ಈ ಸಾವಯವ ಕೃಷಿ ಮಾಡಂತ ನಮ್ಮ ಕೃಷಿಕರು ಈ ಜೀವಾಮೃತ ಈ ರೀತಿ ಮಾಡಿ ಬೆಳೆಗಳಿಗೆ ಕೊಡ್ತಾ ಇದ್ದಾರೆ ಸರ್. ಆ ಒಂದು ಜೀವಾಮೃತದಲ್ಲಿ ಅಂದ್ರೆ ಬೆಳೆಗಳಿಗೆ ಪೋಷಕಾಂಶಗಳು ಸಿಗ್ತಾವಂದ್ರೆ ತಪ್ಪಾಗಲಾರ್ದಲ್ಲ ಸರ್? ಖಂಡಿತವಾಗಿಯೂ ನಾವು ಅದನ್ನೇ ಹೇಳೋದು. ಈ ಜೀವಾಮೃತ ಪಂಚಾಮೃತಗಳನ್ನೆಲ್ಲ ರೈತರು ಏನ್ ಮಾಡ್ತಾರೆ, ಈಗ ಆಲ್ರೆಡಿ ಉಪಯೋಗಿಸ್ತಾ ಇದ್ದಾರೆ ಅವರು. ಸೊ ಅದನ್ನ ಏನ್ ಮಾಡಬೇಕು ಅಂತಂದ್ರೆ, ಈಗ ಜೀವಾಮೃತ ಪಂಚಾಮೃತಗಳನ್ನ ನೀರಿನ ಜೊತೆ ಮಿಶ್ರಣ ಮಾಡಿ ಅದನ್ನ ಸ್ವಲ್ಪ ಸೂಸಿ ಆ ಬರ್ತಕ್ಕಂತ ಲಿಕ್ವಿಡ್ ಅನ್ನ ಅವರು ಹನಿ ನೀರಾವರಿ ಮೂಲಕ ತುಂತುರು ನೀರಾವರಿ ಮೂಲಕ ಕೊಟ್ರೆ ಅದೇ ಸಾವಯವ ದ್ರವರೂಪದ ಗೊಬ್ಬರಗಳ ಬಳಕೆ. ಯಥೇಚ್ಛವಾಗಿ ನಮ್ಮ ರೈತರು ಇಂಥ ಜೀವಾಮೃತ ಪಂಚಾಮೃತಗಳನ್ನ ಚೆನ್ನಾಗಿ ನೀರಿನ ಜೊತೆ ಮಿಶ್ರಣ ಮಾಡಿ ಅದು ಯಾವುದೇ ರೀತಿಯಾಗಿ ನಾನು ಸೂಸ್ಲಿಕ್ಕೆ ಯಾಕೆ ಹೇಳಿದೆ ಅಂದ್ರೆ ಡ್ರಿಪ್ಪರ್ಗಳು ಬ್ಲಾಕ್ ಆಗಬಾರ್ದು. ಸೊ ಹೀಗಾಗಿ ಆ ಸೂಸುವಿಕೆಯ ನೀರನ್ನ ಹನಿ ನೀರಾವರಿ ಮೂಲಕ ತುಂತುರು ನೀರಾವರಿ ಮೂಲಕ ಕೊಡೋದ್ರಿಂದ ಸಾವಯವ ಪದ್ಧತಿಯಲ್ಲಿಯೂ ಸಹ ದ್ರವರೂಪದ ಸಾವಯವ ಗೊಬ್ಬರಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಆ ಪದ್ಧತಿಯನ್ನು ಉಪಯೋಗಿಸಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸರ್, ಈಗ ನೀರಿನಲ್ಲಿ ಕರಗುವಂತಹ ರಾಸಾಯನಿಕ ಗೊಬ್ಬರಗಳು ಅಂತ ಹೇಳಿದ್ರಲ್ಲ ಕೆಲವೊಂದು, ಅಂದ್ರೆ ಇವನ್ನ ತರಳ ರೂಪದ ಗೊಬ್ಬರಗಳನ್ನ ತಂದು ನೀರಿನಲ್ಲಿ ಕರೆಸಿ ಕೊಡಬೇಕಾಗುತ್ತೋ ಅಥವಾ ಮಾರ್ಕೆಟ್ನಲ್ಲೇ ದ್ರವ ರೂಪದಲ್ಲಿ ಈ ಗೊಬ್ಬರಗಳು ಸಿಗ್ತಾವ ಸರ್? ಒಳ್ಳೆ ಪ್ರಶ್ನೆ ಕೇಳಿದಿರಿ. ಇತ್ತೀಚಿನ ದಿನಗಳಲ್ಲಿ ದ್ರವ ರೂಪದ ಗೊಬ್ಬರಗಳಲ್ಲಿನೂ ಸಹ ಸಾರಜನಕ, ರಂಜಕ, ಪೊಟ್ಯಾಶು ಮತ್ತೆ ಲಘು ಪೋಷಕಾಂಶಗಳ ವಿವಿಧ ಪ್ರಾಡಕ್ಟ್ಗಳು ಮಾರ್ಕೆಟ್ ಅಲ್ಲಿ ಇದಾವೆ. ಇವತ್ತಿನ ದಿವಸ ಸಾರಜನಕ ಒಂದೇ ಬೇಕು ಅಂತಂದ್ರೆ ಸಾರಜನಕ ಒಂದೇ ಇರುವಂತಹ ದ್ರವ ರೂಪದ ರಾಸಾಯನಿಕ ಗೊಬ್ಬರ ಇದೆ, ರಂಜಕ ಇರುವಂತಹ ದ್ರವ ರೂಪದ ರಾಸಾಯನಿಕ ಗೊಬ್ಬರ ಇದೆ, ಪೊಟ್ಯಾಶ್ ಇರುವಂತಹ ದ್ರವ ರೂಪದ ರಾಸಾಯನಿಕ ಗೊಬ್ಬರ ಇದೆ, ಅದಲ್ಲದೆ ಎಲ್ಲಾ ಲಘು ಪೋಷಕಾಂಶಗಳನ್ನು ಹೊಂದಿರುವಂತಹ ದ್ರವ ರೂಪದ ರಾಸಾಯನಿಕ ಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದಾವೆ. ಇವುಗಳನ್ನ ಅವರು ಶಿಫಾರಸು ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್, 1 liter ನೀರಿಗೆ 5 mL ಸೇರಿಸಿ ನೀವು ಸ್ಪ್ರೇ ಮಾಡಿ, ಅಥವಾ 1 liter ನೀರಿಗೆ 2.5 mL ಮಿಶ್ರಣ ಮಾಡಿ ಸ್ಪ್ರೇ ಮಾಡ್ರಿ ಅಂತ. ಹಾಗೆ ಅವರು 1 liter ಶಿಫಾರಸು ಮಾಡಿರುವಾಗ ನಾವೀಗ 1 acre ಸುಮಾರು ಏನೂ ಇಲ್ಲ ಅಂತಂದ್ರು 250-300 liter ಅನ್ನು ಉಪಯೋಗಿಸ್ತೀವಿ. ಅದಕ್ಕೆ ಎಷ್ಟು ಬೇಕು ಅಂತ ಅವರು ಲೆಕ್ಕಾಚಾರ ಹಾಕೊಂಡು ಆ ದ್ರವ ರೂಪದ ಗೊಬ್ಬರಗಳನ್ನು ನೀರಿನ ಜೊತೆ ಮಿಶ್ರಣ ಮಾಡಿ ಇವರು ಸಿಂಪರಣೆ ಆದರೂ ಮಾಡಬಹುದು, ಹನಿ ನೀರಾವರಿ ಮೂಲಕ ಆದರೂ ಕೊಡಬಹುದು, ಅಥವಾ ತುಂತುರು ನೀರಾವರಿ ಮೂಲಕ ಆದರೂ ಕೊಡಬಹುದು. ಇದು ಒಂದು. ಎರಡನೇದು, ಕೆಲವೊಂದು ರಾಸಾಯನಿಕ ಗೊಬ್ಬರಗಳು ಅಂದ್ರೆ ಘನರೂಪದ ರಾಸಾಯನಿಕ ಗೊಬ್ಬರಗಳು, ನಾನು ಆಲ್ರೆಡಿ ನಾನೇನು ಹೇಳಿದೆ, ಹರಳು ರೂಪದ ರಾಸಾಯನಿಕ ಗೊಬ್ಬರಗಳು ಅಥವಾ ಘನರೂಪದ ರಾಸಾಯನಿಕ ಗೊಬ್ಬರಗಳು ಅಂತ ನಾವು ಹೇಳ್ತೀವಿ. ಉದಾಹರಣೆಯಾಗಿ ಹೇಳಬೇಕು ಅಂದ್ರೆ ಯೂರಿಯಾ, ಇದು ಸಹ ನೀರಿನಲ್ಲಿ ಕರಗ್ತದೆ. ಆಮೇಲೆ ಸಲ್ಪೇಟ್ ಆಫ್ ಪೊಟ್ಯಾಶ್, MOP, ಮ್ಯೂರೇಟ್ ಆಫ್ ಪೊಟ್ಯಾಶ್, ಸಲ್ಪೇಟ್ ಆಫ್ ಪೊಟ್, ಇದು ಸಹ ನೀರಿನಲ್ಲಿ ಕರಗ್ತದೆ. ಕ್ಯಾಲ್ಸಿಯಂ ನೈಟ್ರೇಟ್, ಇದು ಸಹ ನೀರಿನಲ್ಲಿ ಕರಗ್ತದೆ. ಪೊಟ್ಯಾಸಿಯಂ ನೈಟ್ರೇಟ್, ಇದು ಸಹ ನೀರಿನಲ್ಲಿ ಕರಗ್ತದೆ. ಇನ್ನೊಂದು ಮೋನೋ ಅಮೋನಿಯಂ ಫಾಸ್ಫೇಟ್, ಇದರಲ್ಲಿ ಸಾರಜನಕನೂ ಇರ್ತದೆ ಮತ್ತೆ ನಾನು ಹೇಳಿರೋ ಹಾಗೆ ಫಾಸ್ಫರಸ್ನೂ ಇರ್ತದೆ. ಸೊ ಇಂತಹ ರಾಸಾಯನಿಕ ಗೊಬ್ಬರಗಳು ಆಲ್ರೆಡಿ ಬಹಳಷ್ಟು ವರ್ಷಗಳಿಂದ ನಮ್ಮ ಮಾರುಕಟ್ಟೆಯಲ್ಲಿ ಇದಾವೆ. ಘನರೂಪದ ರಾಸಾಯನಿಕ ಗೊಬ್ಬರಗಳು ಇವು ಸಹ ನೀರಿನಲ್ಲಿ ಕರಗುವಂತವೆ. ಇವುಗಳನ್ನು ಸಹ ರೈತರು ಉಪಯೋಗಿಸ್ಕೋಬಹುದು. ಇವುಗಳನ್ನು ಆಯಾ ಕಂಪ್ನಿಯವರು ಪ್ರೊಡಕ್ಷನ್ ಮಾಡಿರ್ತಾರೆ, ಆ ಕಂಪ್ನಿಯವರೇ ಶಿಫಾರಸು ಮಾಡಿರ್ತಾರೆ ಎಷ್ಟು ಪ್ರಮಾಣದಲ್ಲಿ ಅವರು 1 liter ನೀರಿಗೆ ಹಾಕಿ ಅದನ್ನು ಉಪಯೋಗಿಸಿದರೆ ಅದರದ್ದು ಪೋಷಕಾಂಶಗಳ ಉಪಯುಕ್ತತೆ ಪ್ರಮಾಣ ಅದು ಶೇಕಡಾವಾರು ಹೆಚ್ಚಿರುತ್ತೆ ಅಂತ. ಒಂದು ಇಲ್ಲಿ ನಾನು ಹೇಳೋದು ಏನು ಅಂತಂದ್ರೆ, ಆ ಬೆಳೆಗೆ ಎಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಶಿಫಾರಸು ಮಾಡಿರ್ತಾರೆ, ಆ ಶಿಫಾರಸು ಮಾಡಿರುವಂತಹ ರಾಸಾಯನಿಕ ಅಥವಾ ಪೋಷಕಾಂಶಗಳನ್ನು ಪೂರೈಸಲು ಇಂತಹ ಗೊಬ್ಬರಗಳನ್ನು ಅವರು ಹಂತ ಹಂತವಾಗಿ ಉಪಯೋಗಿಸ್ಬೇಕು. ಒಂದೇ ಬಾರಿಗೆ ಉಪಯೋಗಿಸೋ ಬದಲು ಹಂತ ಹಂತವಾಗಿ ಉಪಯೋಗಿಸಿ ಆ ಶಿಫಾರಸು ಏನು ಮಾಡಿರ್ತಾರೆ ಗೊಬ್ಬರ ಅಷ್ಟನ್ನು ಇವರು ಈ ಒಂದು ದ್ರವರೂಪದ ರಾಸಾಯನಿಕ ಗೊಬ್ಬರಗಳ ಮೂಲಕ ಅದನ್ನು ಪೂರೈಸಿದರೆ ಮಾತ್ರ ಅವರು ಉತ್ತಮವಾದಂತಹ ಇಳುವರಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಈಗ ಶಿಫಾರಸು ಮಾಡಿದಂತಹ ಒಂದು ಗೊಬ್ಬರಗಳಲ್ಲಿ ಹೆಚ್ಚಿಗೆ ಕೊಟ್ಟರೆ ಬೆಳೆಗಳಿಗೆ ಏನಾಗುತ್ತೆ ಸರ್? ಇಮಿಡಿಯೇಟ್ ಆಗಿ ಒಂದು ವರ್ಷ ಅಥವಾ ಎರಡು ವರ್ಷ ಹೆಚ್ಚಿಗೆ ಕೊಟ್ಟರೆ ಅಂತಹ ವ್ಯತಿರಿಕ್ತವಾದಂತಹ ಪರಿಣಾಮಗಳೇನು ಆಗೋದಿಲ್ಲ. ಪ್ರತಿ ವರ್ಷ ನಾವು ಅದೇ ರೀತಿಯಲ್ಲಿ ಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾ ಹೋದಂತೆ ನಾವು ಆಲ್ರೆಡಿ ಅಖಿಲ ಭಾರತ ಒಂದು ಸಂಶೋಧನಾ ಪ್ರಾಯೋಗಿಕ ಮೂಲಕ ನಾವು ಕಂಡುಕೊಂಡಿದ್ದೀವಿ. ಅಂದರೆ ದೀರ್ಘಾವಧಿ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಯ ಮೇಲೆ ಹಾಕೋದ್ರಿಂದ ಏನು ದುಷ್ಪರಿಣಾಮ ಆಗುತ್ತೆ ಅಂತ, LTFE ಲಾಂಗ್ ಟರ್ಮ್ ಫರ್ಟಿಲೈಸರ್ ಎಕ್ಸ್ಪೆರಿಮೆಂಟ್ಸ್, ಆ ಒಂದು ಪ್ರಾತ್ಯಕ್ಷಿಕೆಗಳು ಏನು ಹೇಳ್ತವೆ ಅಂತಂದರೆ, ಯಥೇಚ್ಛವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಪ್ರತಿ ವರ್ಷ ಒಂದೇ ಭೂಮಿ ಮೇಲೆ ಹಾಕೋದ್ರಿಂದ ಅಲ್ಲಿ ಪೋಷಕಾಂಶಗಳ ಲಭ್ಯತೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಆಮೇಲೆ ಕೆಲವೊಂದು ಪೋಷಕಾಂಶಗಳ ಲಭ್ಯತೆ ಆಗೋದಿಲ್ಲ, ಕೆಲವೊಂದು ಪೋಷಕಾಂಶಗಳ ಕೊರತೆ ಉತ್ಪತ್ತಿ ಆಗುತ್ತೆ. ಮೂರನೇದು, ಒಂದೇ ರೀತಿಯಾದಂಥ ಪೋಷಕಾಂಶಗಳನ್ನು ಅದೇ ಭೂಮಿ ಮೇಲೆ ಹಾಕಿದಂಗೆ ಮುಂದಿನ ವರ್ಷಗಳಲ್ಲಿ ಆ ಪೋಷಕಾಂಶದ ಟಾಕ್ಸಿಸಿಟಿ ಆಗ್ಬೋದು. ಅಂದರೆ ಆ ಪೋಷಕಾಂಶ ಹೆಚ್ಚಾಗಿ, ಟಾಕ್ಸಿಸಿಟಿ ಅಂದರೆ ಆ ಭೂಮಿಯಲ್ಲಿ ಹೆಚ್ಚಾಗಿ ಬೇರೆ ಪೋಷಕಾಂಶಗಳು ಸಿಗದೆ ಆಗಿರುವ ಹಾಗೆ ಅದು ವ್ಯತಿರಿಕ್ತವಾದಂತಹ ಪರಿಣಾಮ ದುಷ್ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸದೆ ಶಿಫಾರಸು ಮಾಡಿರುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಅಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ನಮ್ಮ ರೈತ ಬಾಂಧವರಿಗೂ ಸಹ ಖರ್ಚಿನಲ್ಲಿ ಅಂದರೆ ಕಾಸ್ಟ್ ಬೇಸಾಯದ ವೆಚ್ಚದಲ್ಲಿ ಅವರು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇಳುವರಿಯಲ್ಲಿ ಅವರು ಲಾಭ ಪಡೀಲಿಕ್ಕೆ ಸಾಧ್ಯ. ಶಿಫಾರಸ್ಸಿಗಿಂತ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಜಾಸ್ತಿ ಬಳಸಿದಂಗೆಲ್ಲ ಅಂದ್ರೆ ಮಣ್ಣಿನ ಒಂದು ಗುಣಮಟ್ಟ ಹಾಳಾಗುತ್ತೆ ಅಂದ್ರೆ ತಪ್ಪಾಗಲಾರ್ದಲ್ಲ? ಖಂಡಿತವಾಗಿಯೂ ನೀವು ಕರೆಕ್ಟ್ ಆಗಿ ಹೇಳಿದಿರಿ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಲ್ಯಾಬೊರೇಟರಿಗಳಲ್ಲಿ ಬೇರೆ ಬೇರೆ ಕಡೆ ಮಣ್ಣಿನ ಮಾದರಿಗಳನ್ನು ನಾವು ಸಂಗ್ರಹಣೆ ಮಾಡಿ ತಗೊಂಡು ಬಂದು ನಾವು ಟೆಸ್ಟ್ ಮಾಡಿದ್ದೀವಿ. ಎಲ್ಲಿ ಯಥೇಚ್ಛವಾಗಿ ಭತ್ತದ ಗದ್ದೆಗಳಲ್ಲಿ ಮತ್ತು ಕೆಲವೊಂದು ಅಡಿಕೆ ತೋಟಗಳಲ್ಲಿ ಕೆಲವೊಂದು ದಾಳಿಂಬೆ ತೋಟಗಳಲ್ಲಿ ಯಾರು ರೈತರು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿದ್ದಾರೆ ಅಲ್ಲಿ ಆಲ್ರೆಡಿ ಭೂಮಿಯ ಮೇಲೆ ಈ ಸವಳಿನ ಅಂಶ ಉತ್ಪತ್ತಿ ಆಗ್ತಾ ಇರೋದನ್ನು ನಾವು ಕಂಡಿದ್ದೀವಿ. ಅಂದರೆ ಆ ಭೂಮಿಯ ಮೇಲೆ ಉಪ್ಪಿನ ಅಂಶದ ಪ್ರಮಾಣ ಬೇಸಿಗೆ ಟೈಮಲ್ಲಿ ಯಥೇಚ್ಛವಾಗಿ ಕಾಣ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ನಮ್ಮ ಭೂಮಿಯ ಒಂದು ಮಣ್ಣಿನ ಗುಣಧರ್ಮಗಳು ಭೌತಿಕವಾಗಿ ರಾಸಾಯನಿಕವಾಗಿ ಜೈವಿಕವಾಗಿ ಅವುಗಳ ಮೇಲೆ ದುಷ್ಪರಿಣಾಮವಾಗಿ ನಮ್ಮ ಭೂಮಿಗಳು ಸವಳು ಭೂಮಿಗಳಾಗಿ ಮತ್ತು ಚೌಕು ಭೂಮಿಗಳಾಗಿ ಮಾರ್ಪಾಡು ಹೊಂದುವುದರಲ್ಲಿ ಯಾವುದೇ ರೀತಿಯಾಗಿ ಸಂಶಯ ಇಲ್ಲ. ಸರ್, ಈಗ ರಾಸಾಯನಿಕ ದ್ರವರೂಪದ ಗೊಬ್ಬರಗಳು ಯಾವ ರೀತಿ ನಾವು ಬಳಕೆ ಮಾಡಬಹುದು ಕೃಷಿಯಲ್ಲಿ, ಅದೇ ರೀತಿ ಸಾವಯವ ಅಂದ್ರೆ ಜೈವಿಕ ಒಂದು ದ್ರವರೂಪದ ಗೊಬ್ಬರಗಳು ಏನಾದರೂ ಮಾರ್ಕೆಟ್ನಲ್ಲಿ ಸಿಗ್ತವೋ ಅದನ್ನ ನಮ್ಮ ರೈತರು ಯಾವ ರೀತಿ ಬಳಸಬೇಕು ಸರ್ ಸಿಕ್ಕರೆ? ಸರ್, ಖಂಡಿತ ಇತ್ತೀಚಿನ ದಿನಗಳಲ್ಲಿ ಜೈವಿಕ ಗೊಬ್ಬರಗಳು ಸಹ ದ್ರವರೂಪದಲ್ಲಿ ಮಾರ್ಕೆಟ್ ಅಲ್ಲಿ ಇದಾವೆ. ಈಗ ಅಸ್ಟ್ರೋಬ್ಯಾಕ್ಟರ್ ಆಗಲಿ, ಅಜೋಸ್ಪರ್ಲಮ್ ಆಗಲಿ, ಆಮೇಲೆ ಕೆಲವೊಂದು ವ್ಯಾಯಾಮ ಆಗಲಿ, ಜೈವಿಕ ಗೊಬ್ಬರಗಳನ್ನು ನಾವು ಏನು ಭೂಮಿಗೆ ಹಾಕ್ತೀವಿ, ಭೂಮಿಯಲ್ಲಿ ಸೂಕ್ಷ್ಮಾನುಜೀವಿಗಳ ಚಟುವಟಿಕೆ ಜಾಸ್ತಿ ಮಾಡಲಿಕ್ಕೆ, ಸೂಕ್ಷ್ಮಾನುಜೀವಿಗಳ ಚಟುವಟಿಕೆ ಜಾಸ್ತಿ ಆಯಿತು ಅಂದರೆ ಅಲ್ಲಿ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗುತ್ತೆ, ಆಮೇಲೆ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟು ಜಾಸ್ತಿ ಆಗುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ನು ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಈ ಜೈವಿಕ ಗೊಬ್ಬರಗಳನ್ನು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲಿ ದ್ರವರೂಪದ ಜೈವಿಕ ಗೊಬ್ಬರಗಳು ಬಂದಿದ್ದಾವೆ, ಅವುಗಳನ್ನು ಸಹ ಶಿಫಾರಸು ಮೇರೆಗೆ ಇವರು ನೀರಿನ ಜೊತೆ ಮಿಶ್ರಣ ಮಾಡಿ ಆ ಬೆಳೆಗಳಿಗೆ ಉಪಯೋಗಿಸ್ಕೋಬಹುದು ಮತ್ತು ಸಮರ್ಪಕವಾದಂಥ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಾಧ್ಯ. ಸರ್, ಈಗ ಬೆಳೆಗಳಿಗೆ ದ್ರವರೂಪದ ಗೊಬ್ಬರಗಳನ್ನ ನಾವು ಸಿಂಪಡಣೆ ಮಾಡಬೇಕಂದ್ರೆ ಮಳೆಗಾಲದಲ್ಲಿ, ಈಗ ಸಿಂಪಡಣೆ ಮಾಡಿದಾಗ ಮಳೆ ಬಂತು ಅಂತಂದ್ರೆ ಅದು ಗಿಡಕ್ಕೆ ಪೋಷಕಾಂಶ ಸಿಗುತ್ತಾ ಅಥವಾ ಸಿಗಲ್ವಾ ಸರ್? ಉತ್ತಮವಾದಂಥ ಪ್ರಶ್ನೆ ಕೇಳಿದ್ದೀರಿ. ಈಗ ನಾವು ಯಾವುದೇ ರೀತಿಯಾಗಿ ರಾಸಾಯನಿಕ ಗೊಬ್ಬರಗಳಾಗಲಿ, ಇವತ್ತಿನ ದಿವಸ ಕೀಟನಾಶಕಗಳನ್ನಾಗಲಿ ಅಥವಾ ರೋಗ ನಾಶಕಗಳನ್ನಾಗಲಿ ನಾವು ಸ್ಪ್ರೇ ಮಾಡುವಾಗ ನಾವು ಮುಖ್ಯವಾಗಿ ಕ್ಲೈಮೇಟ್ ಅನ್ನು ನೋಡ್ಕೊಂಡು ನಾವು ಸ್ಪ್ರೇ ಮಾಡಬೇಕು. ಈಗ ನಾವು ಸ್ಪ್ರೇ ಮಾಡ್ತೀವಿ, ನಾವು ಸ್ಪ್ರೇ ಮಾಡಿರ್ತಕ್ಕಂಥ ಅಂಶ ಅದು ನಿಧಾನಗತಿಯಲ್ಲಿ ಎಲ್ಲ ಬೆಳೆಗಳಿಗೂ ವಿವಿಧ ಭಾಗಗಳಿಗೆ ಸಿಂಪರಣೆ ಹಾಕೊಂಡು ಹೋಗ್ತಾ ಇರ್ತದೆ. ಸೊ ಅಂತ ಸಂದರ್ಭದಲ್ಲಿ ಮಳೆ ಬಂದರೆ ಅದು ಮಳೆ ನೀರಿನ ಜೊತೆ ಅದು ಪೋಲ್ ಆಗ್ಬಿಡುತ್ತೆ. ಸೊ ಹೀಗಾಗಿ ಯಾವುದೇ ಒಂದು ಸಿಂಪರಣೆಯನ್ನು ನಾವು ಕೈಕೊಂಡ್ರೆ ಮಿನಿಮಮ್ ಒಂದು 4-5 ಗಂಟೆಯವರೆಗೂ ಯಾವುದೇ ರೀತಿಯಾಗಿ ಮಳೆ ಬರದೇ ಹೋದರೆ ಅದು ಖಂಡಿತವಾಗಿಯೂ ಆ ಪೋಷಕಾಂಶದ ಉಪಯುಕ್ತತೆ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಆದಷ್ಟು ಆ ಒಂದು ವಾತಾವರಣವನ್ನು ನೋಡಿಕೊಂಡು ಸಿಂಪರಣೆ ಮಾಡುವುದು ಒಳ್ಳೇದು. ಸರ್, ಈಗ ಇದ್ರ ಜೊತೆ ಮತ್ತೆ ಲಘು ಪೋಷಕಾಂಶಗಳ ಬಗ್ಗೆ ಹೇಳ್ಬೇಕಂತಂದ್ರೆ, ಇವತ್ತಿನ ದಿನದಲ್ಲಿ ಬೆಳೆಗಳಿಗೆ ಸಾಕಷ್ಟು ಲಘು ಪೋಷಕಾಂಶಗಳನ್ನ ಕೊಟ್ಟರೆ ಒಳ್ಳೆ ಇಳುವರಿ ಬರುತ್ತೆ, ಕೆಲವೊಂದು ರೋಗಗಳನ್ನ ನಿಯಂತ್ರಣ ಮಾಡುವಲ್ಲಿ ಪೋಷಕಾಂಶಗಳು ಸಾಕಷ್ಟು ಸಹಕಾರಿಯಾಗುತ್ತೆ. ಸರ್, ಖಂಡಿತವಾಗಿಯೂ ನೀವು ಒಂದು ಉತ್ತಮವಾದಂತಹ ವಿಷಯಾಧಾರಿತ ಒಂದು ಪ್ರಶ್ನೆಯನ್ನು ಕೇಳಿದಿರಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರುವ ಹಾಗೆ ನಮ್ಮ ಭೂಮಿಯಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆಯ ಲಕ್ಷಣಗಳನ್ನು ನಾವು ಯಥೇಚ್ಛವಾಗಿ ಕಾಣ್ತಾ ಇದ್ವಿ. ಇವತ್ತಿನ ದಿವಸ ಜಿಂಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಆಮೇಲೆ ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೇಸಿಯಂ ಆಗಿರ್ಬೋದು, ಆಮೇಲೆ ಎಣ್ಣೆಕಾಳು ಬೆಳೆಗಳಲ್ಲಿ ಗಂಧಕ ಆಗಿರ್ಬೋದು, ಯಥೇಚ್ಛವಾಗಿ ನಾವು ಈ ಲಘು ಪೋಷಕಾಂಶಗಳ ಕೊರತೆಯ ಲಕ್ಷಣಗಳನ್ನು ಕಾಣ್ತಾ ಇದ್ದೀವಿ. ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರದ ನಮಗೆ ಒಂದು ಭೂಚೇತನ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು. ಆ ಭೂಚೇತನ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜಿಂಕು, ಜಿಪ್ಸಮ್, ಬೋರಾನ್ಗಳನ್ನು ಪೂರೈಸಿ ಆ ಒಂದು ಪೋಷಕಾಂಶಗಳನ್ನು ನಿಭಾಯಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇವತ್ತಿನ ದಿವಸ ಜಿಂಕು ನೀರಿನಲ್ಲಿ ಕರಗುವಂಥ ದ್ರವ ರೂಪದ ರಾಸಾಯನಿಕ ಗೊಬ್ಬರ ಇದೆ, ಬೋರಾನ್ ಬಂದಿದೆ, ಮತ್ತು ಪೊಟ್ಯಾಸಿಯಂ ಹ್ಯೂಮೇಟ್ ಅಂತ ಪೊಟ್ಯಾಸಿಯಮ್ದು ಬಂದಿದೆ. ಅಂದರೆ ಲಘು ಪೋಷಕಾಂಶಗಳು ನೀರಿನಲ್ಲಿ ಅದನ್ನು ಕರಗಿಸಿ ಉಪಯೋಗಿಸುವಂತಹ ಒಂದು ಪ್ರಾಡಕ್ಟ್ಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಬಟ್ ಒಂದೇನು ಅಂದರೆ ಆ ಶಿಫಾರಸು ಏನಿದೆ ಅದು ಯಾವುದೇ ಕಾರಣಕ್ಕೂ ಅದನ್ನು ನಾವು ಮೀರಬಾರ್ದು. ಆ ಶಿಫಾರಸಿನ ಅಡಿಯಲ್ಲಿ ಅವರು ಅವುಗಳನ್ನು ಬಳಕೆ ಮಾಡಿದ್ದೇ ಆದರೆ ನಮ್ಮ ರೈತ ಬಾಂಧವರು ಯಶಸ್ವಿ ಪಡಿಬಹುದು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ನಿಮಗೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವು ಭಾಗದಲ್ಲಿ ನೋಡಿದ್ವಿ, ಈಗ ರಾಸಾಯನಿಕ ಗೊಬ್ಬರ ನಮ್ಮ ರೈತರು ತಗೊಂಡೋಗಿರ್ತಾರೆ, ಅದು ನೀರಿನಲ್ಲಿ ಕರಗಲ್ಲ, ಮಣ್ಣಿನಲ್ಲಿ ಕರಗಲ್ಲ. ಸರ್, ಅಂದ್ರೆ ಆ ಗೊಬ್ಬರ ಬಿತ್ತನೆಗೆ ಸೂಕ್ತ ಅಂತ ಹೇಳ್ತೀರಾ? ಈ ಕಡೆ ನೀರಿನಲ್ಲಿನೂ ಕರಗೋದಿಲ್ಲ, ಈ ಕಡೆ ಮಣ್ಣಿನಲ್ಲಿಯೂ ಸಹ ಕರಗದೆ ಅದು ಗೊಬ್ಬರ ಹಾಗೆ ಇರುತ್ತೆ ಅಂದಾಗ ನಾವು ಆ ಗೊಬ್ಬರದ ಒಂದು ಗುಣಧರ್ಮವನ್ನು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಅದು ನಿಜವಾಗಲೂ ನಮಗೆ 100% ಪಕ್ಕ ಅದು ರಾಸಾಯನಿಕ ಗೊಬ್ಬರ ಇದೆಯೋ ಅಥವಾ ಬೇರೆ ಏನಾದ್ರೂ ಅದರ ಜೊತೆ ಮಿಕ್ಸ್ ಮಾಡಿದಾರೋ ಅನ್ನುವಂಥದ್ದು ನಾವು ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇಂತಹ ಗೊಬ್ಬರಗಳು ಎಲ್ಲಾದರೂ ಕಂಡು ಬಂದಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ನಮ್ಮ ರೈತ ಬಾಂಧವರು ಅದರ ಮಾಹಿತಿಯನ್ನು ತಲುಪಿಸಿ ಅಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳ ವಿಶ್ಲೇಷಣೆ ಪ್ರಯೋಗಾಲಯಗಳಿದ್ದಾವೆ. ಆ ಪ್ರಯೋಗಾಲಯಗಳಲ್ಲಿ ಅವರು ವಿಶ್ಲೇಷಣೆ ಮಾಡಿ ಅದು ರಾಸಾಯನಿಕ ಗೊಬ್ಬರ ಹೌದೋ ಅಥವಾ ಅಲ್ಲೋ, ಅದರ ಜೊತೆ ಇನ್ನೇನಾದರೂ ಮಿಶ್ರಣ ಮಾಡಿದಾರೋ, ಅದನ್ನು ಉಪಯೋಗಿಸಲಿಕ್ಕೆ ಯೋಗ್ಯವಾಗಿದೆಯೋ ಇಲ್ಲ ಅಂತ ವಿಶ್ಲೇಷಣೆ ಮುಖಾಂತರ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೋಬೇಕು. ಒಳ್ಳೆಯದು ಸರ್. ಇಲ್ಲೇ ತನಕ ಈ ಒಂದು ಕೃಷಿಯಲ್ಲಿ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆಯ ವಿಧಾನಗಳ ಬಗ್ಗೆ ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಸಮಸ್ತ ಎಲ್ಲ ರೈತ ಬಾಂಧವರಿಗೂ ನನ್ನ ವೈಯಕ್ತಿಕವಾಗಿ ಮತ್ತೊಮ್ಮೆ ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳ ಬಳಕೆ ವಿಧಾನಗಳ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಪರಶುರಾಮ್ ಚಂದ್ರವಂಶಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ. ನೆಲಗಡಲೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3039 ಗರಿಷ್ಠ 7071 ರೂಪಾಯಿಗಳು. ಸೂರ್ಯಕಾಂತಿ 3200 5119 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ. ಹತ್ತಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2636 ರೂಪಾಯಿಗಳಿಂದ ಗರಿಷ್ಠ 8999 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆ ಧಾರಣೆಗಳು. ಅಡಿಕೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 41,929 ಗರಿಷ್ಠ 48,500 ರೂಪಾಯಿಗಳು. ಮೆಣಸು ಪ್ರತಿ ಕ್ವಿಂಟಾಲ್ಗೆ 42,129 45,879 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ಮೆಕ್ಕೆಜೋಳ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1,450 ಗರಿಷ್ಠ 1,976 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಗಳನ್ನು ನೋಡೋಣ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಪ್ರತಿ ಕ್ವಿಂಟಾಲ್ಗೆ 4,000 5,000 ರೂಪಾಯಿಗಳು. ಪಚ್ಚಬಾಳೆ 2,500 3,000 ರೂಪಾಯಿಗಳು. ಹುರುಳಿಕಾಯಿ ಪ್ರತಿ ಕ್ವಿಂಟಾಲ್ಗೆ 6,000 to 6,500. ಬೀಟ್ರೂಟ್ 1,400 to 1,600 ರೂಪಾಯಿಗಳು. ಹಾಗಲಕಾಯಿ 3,000 to 3,500. ಸೋರೆಕಾಯಿ 1,800 to 1,600. ಬದನೆಕಾಯಿ 800-1500, ಗೋರಿಕಾಯಿ 2000-2200, ಎಲೆಕೋಸು 800-1200, ದಪ್ಪ ಮೆಣಸಿನಕಾಯಿ 5,500-6,000 ರೂಪಾಯಿಗಳು, ಕ್ಯಾರೆಟ್ 1,400-1800, ಹೂಕೋಸು 2,000-2500, ಸಪೋಟ 2,000-2500, ಹೂಕೋಸು 1,200-1600, ಸಪೋಟ 2,000-2500, ಹತ್ತಿ 5,809-6,499, ಸೌತೆಕಾಯಿ 1,500-2,000 ರೂಪಾಯಿಗಳು, ನುಗ್ಗಿಕಾಯಿ 1,800-2,200, ಬೆಳ್ಳುಳ್ಳಿ 2,500-7,000 ರೂಪಾಯಿಗಳು, ದ್ರಾಕ್ಷಿ 3,000-4,000 ರೂಪಾಯಿಗಳು, ಅವರೆಕಾಯಿ 2,800-3,500, ಹಸಿಮೆಣಸಿನಕಾಯಿ 3,200-3,500,